ಎಲ್ಐಸಿ ನಿವೇಶ್ ಪ್ಲಸ್. ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ನೀವು ಮಿಸ್ಟರ್ ಡಿಪೆಂಡಬಲ್, ನೀವೇ ಹೇಳಿ ಬೆಸ್ಟ್ ಇಂಜಿನ್ ಆಯಿಲ್. ನನ್ನ ಗಾಡಿಗೆ ಬರೀ ಮ್ಯಾಕ್ ಲೂಬ್ರಿಕೆಂಟ್ಸ್ ಆಗಿದೆ ಮಿಸ್ಟರ್ ಡಿಪೆಂಡಬಲ್. ಮ್ಯಾಕ್ ಲೂಬ್ರಿಕೆಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡಬಲ್. ಇಂದಿನ ಕೃಷಿ ರಂಗದಲ್ಲಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿಂಗ್ ಕಾರ್ಯಕ್ರಮ. ಮಕ್ಕಳ ಬಾಯಿ ಆರೋಗ್ಯದ ಪೋಷಣೆ ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುವ ತಜ್ಞ ವೈದ್ಯರು ಡಾಕ್ಟರ್ ಶ್ರುತಿ ಪಾಟೀಲ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಯಾ ರಾಮನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ಮಕ್ಕಳ ಬಾಯಿ ಆರೋಗ್ಯದ ಪೋಷಣೆ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುವ ತಜ್ಞ ವೈದ್ಯರು ಡಾಕ್ಟರ್ ಶ್ರುತಿ ಪಾಟೀಲ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಯಾ ರಾಮನ್. ನಮಸ್ಕಾರ ಶ್ರೋತೃಗಳೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಶ್ರೋತೃ ಬಾಂಧವರೇ, ಇವತ್ತಿನ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದ ವಿಷಯ ಬಹಳ ಮುಖ್ಯವಾದದ್ದು, ಮಕ್ಕಳ ಬಾಯಿಯ ಆರೋಗ್ಯ ಮತ್ತು ಪೋಷಣೆ. ಈ ವಿಷಯದ ಬಗ್ಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಲಿಕ್ಕೆ ಬಂದವರು ಡಾಕ್ಟರ್ ಶ್ರುತಿ ಬಿ ಪಾಟೀಲ್ ಅವರು. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಧನ್ಯವಾದಗಳು. ಮೊದಲಿಗೆ ಡಾಕ್ಟರ್ ಪರಿಚಯ ಮಾಡಿಕೊಂಡು ಬಿಡೋಣ ಶ್ರೋತೃಗಳೇ. ಡಾಕ್ಟರ್ ಶ್ರುತಿ ಬಿ ಪಾಟೀಲ್ ಅವರು ಮೂಲತಃ ಧಾರವಾಡದವರು. ಬಿಡಿಎಸ್ ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದ ಬಾಪೂಜಿ ದಂತ ಕಾಲೇಜು ದಾವಣಗೆರೆಯೊಳಗೆ 1994 ಪಡ್ಕೊಂಡ್ರು. ಎಂಡಿಎಸ್ ಸ್ನಾತಕೋತ್ತರ ಪದವಿಯನ್ನು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ದಾವಣಗೆರೆ ಇಲ್ಲಿ 2000 ಪೂರ್ಣ ಮಾಡಿದರು. ಮೊದಲಿಗೆ ಮೈಸೂರು ಹೈದರಾಬಾದ್ನೊಳಗೆ ರೀಡರ್ ಆಗಿ 5 ಕಾಲ ಕಾರ್ಯನಿರ್ವಹಣೆ ಮಾಡ್ಯಾರ. 2004 ಎಸ್ಡಿಎಂ ದಂತ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಮಕ್ಕಳ ದಂತ ಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಕಳೆದ 21 ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಶ್ರುತಿ ಬಿ ಪಾಟೀಲ್ ಅವರೇ, ಇವತ್ತು ಮಕ್ಕಳಿಗೆ ಬಹಳ ಮುಖ್ಯವಾದಂಥದ್ದು ಬಾಯಿಯ ಆರೋಗ್ಯ ಮತ್ತು ನಮ್ಮ ಪಾಲಕರ ಕರ್ತವ್ಯ ಏನು, ಇವೆಲ್ಲದರ ಬಗ್ಗೆ ನಮ್ಮ ಶ್ರೋತೃಗಳು ಪ್ರಶ್ನೆ ಕೇಳಲಿಕ್ಕೆ ಈಗಾಗಲೇ ತಯಾರಾಗ್ಯಾರ. ಅದಕ್ಕಿಂತ ಮುಂಚೆ ನಿಮ್ಮ ಒಂದಿಷ್ಟು ಮಾಹಿತಿ, ಆಮೇಲೆ ಶ್ರೋತೃಗಳ ಪ್ರಶ್ನೆಗಳು. ಧನ್ಯವಾದಗಳು. ಎಲ್ಲ ರೇಡಿಯೋ ಕೇಳುಗರಿಗೆ ನಮಸ್ಕಾರ. ಶಿಶುವಿನ ದಂತ ಹಾಗೂ ಬಾಯಿ ಆರೋಗ್ಯ ಮತ್ತು ಅದರ ಪೋಷಣೆ. ಮಗುವಿನ ಬೆಳವಣಿಗೆಯಲ್ಲಿ ಮೊದಲ 1 ಮಹತ್ತರ ಪಾತ್ರ ವಹಿಸುತ್ತದೆ. ಹಲ್ಲುಗಳಿಲ್ಲದ ಶಿಶುವಿನ ವಸಡಿನ ಹಂತದಿಂದ ಮಗುವಿನ 2.5 20 ಹಾಲು ಹಲ್ಲುಗಳು ಸಂಪೂರ್ಣ ಬೆಳವಣಿಗೆ ಹೊಂದುತ್ತವೆ. ಈಗ ಮೊದಲಿಗೆ ನಾವು ಹಾಲು ಹಲ್ಲುಗಳು ನಮಗೆ ಯಾಕೆ ಮುಖ್ಯ ಅನ್ನೋದನ್ನು ನೋಡೋಣ. ಈಗ ನೋಡಿ, ಬಹಳಷ್ಟು ಜನರಲ್ಲಿ ಹಾಲು ಹಲ್ಲದು, ಅದು ಬಿದ್ದು ಹೇಗಿದ್ರೂ ಹುಟ್ಟುತ್ತದೆ ಅಂತ ಹೇಳಿ ಅಲಕ್ಷ್ಯ ಮಾಡಿ ಚಿಕಿತ್ಸೆಯನ್ನು ಕೊಡಿಸದೆ ಅದು ಹಲ್ಲು ಹುಳುಕಾಗಿ ಕೀವು ತುಂಬಿ ನೋವು ತೊಂದರೆ ಆದಾಗ ಮಾತ್ರ ವೈದ್ಯರ ಮೊರೆಯನ್ನು ಹೋಗ್ತೀರ. ನೆನ್ಪಿಟ್ಕೊಳ್ಳಿ, ಆ 4-5 ಮಗು ತನಗೆ ಅರಿವಿಲ್ಲದೆ ಆ ನೋವನ್ನು ಅನುಭವಿಸಬೇಕಾಗ್ತದೆ, ಮತ್ತು ಅದು ಮುಂದೆ ಬರುವ ಆ ಚಿಕಿತ್ಸೆಯ ಕ್ರಿಯೆಗೆ ತನ್ನನ್ನು ಅಳವಡಿಸ್ಕೊಳ್ಬೇಕಾಗ್ತದೆ. ಈಗ ಹಾಲು ಹಲ್ಲುಗಳು ಏಕೆ ಮುಖ್ಯ ಅಂತ ನೋಡೋಣ. ಮೊದಲನೇದಾಗಿ, ಹಾಲು ಹಲ್ಲುಗಳು ಮಗುವಿನ ದವಡೆ ಹಾಗೂ ದವಡೆಗೆ ಹೊಂದಿರುವ ಮಾಂಸಖಂಡಗಳ ಬೆಳವಣಿಗೆಗೆ ಮುಖ್ಯ. ಬೆಳವಣಿಗೆಯಲ್ಲಿ ಈ ದವಡೆಯ ಬೆಳವಣಿಗೆಯಲ್ಲಿ ತೊಂದರೆಯಾದಾಗ ಶಾಶ್ವತ ಹಲ್ಲುಗಳು ವಕ್ರವಾಗಿ ಹುಟ್ಟುತ್ತವೆ. ಅದು ಯಾಕಂದರೆ ಮೇಲ್ದವಡೆ ಹಾಗೂ ಕೆಳದವಡೆಯ ಜಾಗ ಕಡಿಮೆ ಆದಾಗ ಅದರ ಸುತ್ತಳತೆಯಲ್ಲಿ ವ್ಯತ್ಯಾಸ ಆಗಿ ಶಾಶ್ವತ ಹಲ್ಲಿನ ಗಾತ್ರ ಹಾಲು ಹಲ್ಲಿಗಿಂತ ದೊಡ್ಡದಾಗಿರೋ ಕಾರಣ ದವಡೆಯ ಜಾಗ ಕಡಿಮೆ ಆದಾಗ ಅದು ಬೇರೊಂದು ಕಡೆ ವಕ್ರವಾಗಿ ಹುಟ್ಟುತ್ತದೆ. ಇನ್ನು ಮೂರನೇದಾಗಿ, ಜಗೆಯಲು ನಮಗೆ ಹಲ್ಲುಗಳು ಬೇಕೇ ಬೇಕು. ಅದರಲ್ಲೂ 5 ವರ್ಷದ ಕೆಳಗಿನ ಮಕ್ಕಳು ಗಟ್ಟಿಯಾದ ಆಹಾರ ಜಗಿಯಲು ಕಲಿಯುವಂತಹ ವಯಸ್ಸು. ಹುಳುಕು ಹಲ್ಲಿನಿಂದಾಗಿ ರೊಟ್ಟಿ ಚಪಾತಿ ತಿನ್ನುವುದನ್ನು ತ್ಯಜಿಸುತ್ತದೆ. ಹಾಗಾಗಿ ಮಗುವಿನ ಸದೃಢ ಆರೋಗ್ಯ, ಬೆಳವಣಿಗೆ ಹಾಗೂ ಸಮತೋಲನಕ್ಕೆ ಧಕ್ಕೆ ಆಗ್ತದೆ. ಪೌಷ್ಟಿಕಾಂಶ ಜೀವಸತ್ವಗಳು ಕಡಿಮೆಯಾಗಿ ರೋಗ ನಿರೋಧಕ ಶಕ್ತಿ ಸಹ ಕಡಿಮೆ ಆಗ್ತದೆ. ಹಾಲು ಹಲ್ಲುಗಳು ಮಾತಿನ ಬೆಳವಣಿಗೆಗೂ ಸಹ ಬಹಳ ಮುಖ್ಯ. ಹುಳುಕಿನಿಂದ ಹಾಲು ಹಲ್ಲುಗಳನ್ನು ಕಿತ್ತು ಹಾಕುವ ಸಂದರ್ಭದಲ್ಲಿ ಮಗುವಿನ ಸ್ಪಷ್ಟವಾದ ಉಚ್ಚಾರಣೆಯಲ್ಲಿ ಬದಲಾವಣೆಯೇ ಕಾಣಿಸ್ತದೆ. ಈಗ ಕೊನೆಯದಾಗಿ, ಮಗುವಿನ ನಗುವಿಗೆ ಹಲ್ಲುಗಳು ಮುತ್ತುಗಳ ಹಾಗೆ. ಆದ್ದರಿಂದ ಪೋಷಕರಲ್ಲಿ ನಾನು ಹೇಳೋದೇನೆಂದರೆ, ಹಾಲು ಹಲ್ಲುಗಳು ಬಹಳ ಮುಖ್ಯ, ಅದನ್ನು ಅಲಕ್ಷ್ಯ ಮಾಡಬೇಡಿ. ಈಗ ಹಾಲು ಹಲ್ಲುಗಳು ಹಾಲು ಹಲ್ಲುಗಳಲ್ಲಿ ನಮ್ಗೆ ಕಂಡುಬರುವಂಥ ತೊಂದರೆಗಳೇನು ಅಂತಂದರೆ, ಮೊದಲನೇದಾಗಿ ನವಜಾತ ಹಲ್ಲುಗಳು. ಇದನ್ನು ನಾವು ಇಂಗ್ಲೀಷಲ್ಲಿ ನೇಟಲ್ ಅಥವಾ ನಿಯೋನೇಟಲ್ ಟೀತ್ ಅಂತ ಹೇಳ್ತೇವೆ. ಓಹೋ, ನವಜಾತ ಹಲ್ಲುಗಳು. ನವಜಾತ ಹಲ್ಲುಗಳು, ಈ ನವಜಾತ ಹಲ್ಲುಗಳು ಹುಟ್ಟಿದಾಗಿನಿಂದಲೇ ಮತ್ತು ಹುಟ್ಟಿದ 30 ದಿನಗಳಲ್ಲಿ ಬರುವಂತಹ ಅಥವಾ ಕಾಣಬಹುದಾದಂತಹ ಹಲ್ಲುಗಳು. ಮನೆಯಲ್ಲಿ ಅಜ್ಜ ಅಜ್ಜಿ ತಂದೆ ತಾಯಿ ತುಂಬ ಚಿಂತೆ ಆಗಿರುತ್ತೆ ಅವರಿಗೆ. ಖಂಡಿತ ಚಿಂತೆ ಮಾಡಬೇಡಿ, ತಕ್ಷಣ ಮಗುವನ್ನು ಮಕ್ಕಳ ದಂತ ವೈದ್ಯರಲ್ಲಿ ಕರೆದುಕೊಂಡು ಹೋಗಿ. ಈಗ ತಾಯಿಗೆ ಹಾಲು ಕುಡಿಸಲು ಮತ್ತು ಶಿಶುವಿನ ನಾಲಿಗೆ ಮತ್ತು ಒಳಭಾಗದ ಚರ್ಮ ಮೃದುವಾಗಿರೋದ್ರಿಂದ ಚೂಪಾದ ಈ ನವಜಾತ ಹಲ್ಲುಗಳು ತರಚಿ ಹುಣ್ಣು ಆಗಿ ನೋವಾಗ್ತದೆ ಮತ್ತು ಈ ಹಲ್ಲುಗಳು ಗಟ್ಟಿಯಾಗಿರೋದಿಲ್ಲ, ಅಲ್ಲಾಡ್ತಾ ಇರ್ತದೆ. ಹಾಗಾಗಿ ಮಗು ಹಾಲು ಕುಡಿಯುವಾಗ ಈ ಹಲ್ಲನ್ನು ನುಂಗುವಂತಹ ಸಂದರ್ಭ ಸಹ ಬರ್ತದೆ. ಇನ್ನು ಹಲ್ಲು ಹುಟ್ಟುವಾಗ ಈ ಜಾಗದಲ್ಲಿ ಬಾಯಿಗುಳ್ಳೆಗಳು, ಜ್ವರ ಬರಬಹುದು. ಆಮೇಲೆ ಹುಳುಕು ಹಲ್ಲು ಆದಾಗ, ಈಗ ನೋಡಿ, ಅದರಲ್ಲೂ 1-5.5 ವರ್ಷದ ಮಕ್ಕಳಲ್ಲಿ ಒಂದು ನಿರ್ದಿಷ್ಟವಾದ ಮತ್ತು ವೇಗವಾಗಿ ಹರಡುವ ಹುಳುಕು ಆಗಿರ್ತದೆ. ಇದನ್ನು ನಾವು ನರ್ಸಿಂಗ್ ಬಾಟಲ್ ಡಿಕೆ ಅಥವಾ ಕೇರೀಸ್ ಅಂತ ಹೇಳ್ತೇವೆ. ಇದು ಯಾಕಾಗ್ತದೆ ಅಂದರೆ, ಹಾಲು ಕುಡಿಸುವ ಪದ್ಧತಿಯಲ್ಲೂ ಬರುವಂತಹ ವ್ಯತ್ಯಾಸ. ತಾಯಿ ಹಾಲಾಗಿರ್ಬೋದು ಅಥವಾ ಬಾಟ್ಲಿ ಹಾಲಾಗಿರ್ಬೋದು, ತಾಯಿ ಹಾಲು ಕುಡಿಸುವಾಗ ಮಗುವನ್ನು ಮಲಗಿಸ್ತಾ ಕುಡಿಸುವ ಒಂದು ಅಭ್ಯಾಸ ಇರ್ತದೆ. ಮಗು ನಿದ್ದೆ ಹೋಗುವ ಸಮಯದಲ್ಲಿ ಆ ಕೊನೆಯ ಗುಟುಕನ್ನು ನುಂಗೋದಿಲ್ಲ. ಆಗ ಹುಟ್ಟುತ್ತಿರುವ ಹಲ್ಲಿನ ಸುತ್ತ ಈ ಹಾಲು ಗಂಟೆಗಟ್ಟಲೆ ಉಳ್ಕೊಳ್ತದೆ. ಹಲ್ಲು ಹುಟ್ಟುತ್ತಲೇ ಹುಳುಕು ಪ್ರಾರಂಭ ಆಗ್ತದೆ. ಸುಮಾರಷ್ಟು ಪೋಷಕರು ನಮ್ಮಲ್ಲಿ ಬಂದು ಕೇಳ್ತಾರೆ, ಮೇಡಮ್ ನೀವು ಈ ಹಲ್ಲು ಹುಟ್ಟತಾನೇ ಕಪ್ಪಾಗಿ ಹುಟ್ಟಿತು ಅಂತ. ಅದಕ್ಕೆ ಕಾರಣ ಇದೆ. ಸಾಮಾನ್ಯವಾಗಿ ಮಗು ಹುಟ್ಟಿದ 6-8 ಗಂಟೆಗಳಲ್ಲಿ ಸ್ಟ್ರೆಪ್ಟೋಕಾಕಸ್ ಅನ್ನುವ ಕೀಟಾಣು ಬಾಯಲ್ಲಿ ಕಾಣಿಸ್ತದೆ. ಸ್ಟ್ರೆಪ್ಟೋಕಾಕಸ್ ಮ್ಯೂಟನ್ಸ್ ಅನ್ನೋ ಈ ಕೀಟಾಣು ಹುಳುಕು ಹಲ್ಲಿಗೆ ಕಾರಣ. ಹಾಲು ಹಲ್ಲು ಹುಟ್ಟುವ ಮುನ್ನವೇ ಈ ಕೀಟಾಣು ಶಿಶುವಿನ ಗಲ್ಲದ ಒಳಭಾಗ, ನಾಲಿಗೆ, ಒಸಡುಗಳಲ್ಲಿ ಮನೆ ಮಾಡಿಕೊಂಡಿರುತ್ತೆ. ನಂತರ 6-7 ತಿಂಗಳಲ್ಲಿ ಮೊದಲ ಹಲ್ಲು ಹುಟ್ಟಿದಾಗ ಇವುಗಳು ಆ ಹಲ್ಲಿನ ಮೇಲೆ ಮುಕ್ಕರಿಸಿ ತಳ ಹೊಡಿಬಿಡುತ್ತದೆ. ಅವಾಗ ಹಲ್ಲು ಹುಳುಕಾಗ್ಬಿಡುತ್ತೆ, ಹುಳುಕಾಗ್ತದೆ. ಇದಕ್ಕೆ ಈ ನರ್ಸಿಂಗ್ ಬಾಟಲ್ ಹುಳುಕನ್ನು ಅಲಕ್ಷ್ಯ ಮಾಡಿದಾಗ ಮಗುವಿನ 20 ಹಲ್ಲುಗಳು ಬಹಳ ವೇಗವಾಗಿ ಹುಳುಕಾಗಿ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ತೊಂದರೆ ಆಗ್ತದೆ. ಇದನ್ನು ಬಿಟ್ಟು ಬೆರಳು ಚೀಪುವಿಕೆ, ತುಟಿ ಚೀಪುವಿಕೆ, ಬಾಯಿಂದ ಉಸಿರಾಟ ಈ ಅಭ್ಯಾಸಗಳನ್ನು ಕಾಣಬಹುದು. ಇದರಿಂದ ಹಲ್ಲುಗಳು ದುಷ್ಪರಿಣಾಮವಾಗಿ ಹಲ್ಲು ವಕ್ರವಾಗಿ ಹುಟ್ಟುತ್ತವೆ. ಇನ್ನು ಕೆಲವೊಮ್ಮೆ ಹಲ್ಲುಗಳು ಸ್ವಲ್ಪ ತಡವಾಗಿ ಹುಟ್ಟುತ್ತೆ. 6-7 ತಿಂಗಳಿಗೆ ಮೊದಲ ಹಾಲು ಹಲ್ಲು ಕಾಣಬಹುದು. ಕೆಲವೊಮ್ಮೆ ಇದು 1 ವರ್ಷದ ತನಕ ಬರಬಹುದು. ಅಂತಹ ಬಹಳ ದೀರ್ಘವಾದ ಸಮಯದಲ್ಲಿ ಹಲ್ಲು ಕಾಣಲಿಲ್ಲ ಅಂತಂದರೆ ಮಕ್ಕಳ ದಂತ ವೈದ್ಯರಲ್ಲಿ ಭೇಟಿ ಕೊಡಿ. ನೋಡಿ ಡಾಕ್ಟರ್, ಲಘು ಬಂದ್ರೂ ತೊಂದರೆ. ಹೌದು ಹೌದು ಹೌದು, ಬರೋ ಸಮಯಕ್ಕೆ ಬರಬೇಕು. ನಿರ್ದಿತ ಸಮಯ ಏನಿರ್ತದೆ ಆ ಟೈಮಲ್ಲೇ ಬರಬೇಕು. ಇನ್ನು ಕೆಲವೊಮ್ಮೆ ಅಂಬೆಗಾಲು ಹಾಕುವಾಗ, ನಡೆಯಲು ಕಲಿಯುವಾಗ ಅಥವಾ ಶಾಲೆಯಲ್ಲಿ ಬಿದ್ದು ಪೆಟ್ಟಾಗಿ ಹಲ್ಲು ಮುರಿದು ಹೋಗ್ಬೋದು. ಖಂಡಿತ ಅಲಕ್ಷ್ಯ ಮಾಡಬೇಡಿ. ಹಾಲು ಹಲ್ಲುಗಳ ಬುಡದಲ್ಲಿ ಶಾಶ್ವತ ಹಲ್ಲುಗಳು ಬೆಳೆಯಲು ಪ್ರಾರಂಭ ಆಗ್ತಿರುತ್ತೆ. ಹಾಗಾಗಿ ಅವುಗಳಿಗೂ ಸಹ ಧಕ್ಕೆ ತೊಂದರೆ ಆಗ್ತದೆ. ಇನ್ನು ಈಗ ನಾವು ಹಾಲು ಹಲ್ಲುಗಳ ನಿವಾರಣ ಚಿಕಿತ್ಸೆಗಳು ಯಾವುವು ಅಂತ ನೋಡೋಣ. ಹಾಲು ಹಲ್ಲುಗಳು ಹುಟ್ಟಿದ ಮೇಲೇ ನಾವು ಬಾಯಿ ಸ್ವಚ್ಛ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ಬಹಳ ತಪ್ಪು. ಹಲ್ಲುಗಳು ಹುಟ್ಟುವ ಮುಂಚೆಯೇ ಶಿಶುವಿನ ನಾಲಿಗೆ ಒಸಡುಗಳನ್ನು ಮೃದುವಾದ ಮತ್ತು ಸ್ವಚ್ಛವಾದ ಬಟ್ಟೆಯನ್ನು ಬೆರಳಿಗೆ ಸುತ್ತಿಕೊಂಡು ಒರೆಸಬೇಕು. ಈಗ ನಾನು ಮುಂಚೆನೇ ಹೇಳಿದ ಹಾಗೆ 30 ದಿನದೊಳಗೆ ಕಂಡುಬರುವಂತಹ ನವಜಾತ ಹಲ್ಲುಗಳು ಅಕಸ್ಮಾತ್ ಕಂಡು ಬಂದಲ್ಲಿ ತಕ್ಷಣ ಮತ್ತೊಮ್ಮೆ ಹೇಳ್ತೇನೆ, ಮಕ್ಕಳ ದಂತವೈದ್ಯರಲ್ಲಿ ತೋರಿಸಿ. ಬಹಳ ಮುಖ್ಯವಾದದ್ದು, ಬಹಳ ಮುಖ್ಯವಾದದ್ದು. ಇನ್ನು ಹಾಲು ಕುಡಿಸಿದ ನಂತರ ಮಗುವನ್ನು ಹೆಗಲ್ ಮೇಲೆ ಹಾಕಿ ಬರ್ಪ್ ಅಂತ ಏನು ಹೇಳ್ತೇವೆ ಅದನ್ನು ಮಾಡಿಸ್ಬೇಕು. ಆಗ ಮಾಡಿಸಿದಾಗ ಮಗು ಬಾಯಿಯಲ್ಲಿನ ಹಾಲಿನ ಗುಟುಕನ್ನು ಸಂಪೂರ್ಣವಾಗಿ ನುಂಗುತ್ತದೆ ಹಾಗೂ ಒಳ ಹೋದ ಗಾಳಿ ಹೊರಗೆ ಬರ್ತದೆ. ಇನ್ನು ಮಗು ಅತ್ತ ತಕ್ಷಣ ಬಾಟ್ಲಿ ಹಾಲನ್ನು ಕೊಟ್ಟು ಸುಮ್ಮನೆ ಮಾಡುವಂತಹ ತಾಯಂದಿರು ಬಹಳ ಜನ ಇರ್ತಾರೆ. ಅದನ್ನು ಖಂಡಿತ ತಪ್ಪಿಸ, ಆ ಅಭ್ಯಾಸವನ್ನು ತಪ್ಪಿಸಬೇಕು. ಹಲ್ಲಿಗೆ ತೊಂದರೆ ಆಗ್ತದಲ್ಲ ಡಾಕ್ಟರ್? ಖಂಡಿತ ಖಂಡಿತ ತೊಂದರೆ ಆಗ್ತದೆ. ಯಾಕಂದ್ರೆ ಅವಶ್ಯಕತೆ ಇಲ್ಲದೇ ಇರುವಾಗ ನಾವು ಹಾಲನ್ನು ಮಗು ಸುಮ್ಮನಿರಲಿ ಅನ್ನೋ ಒಂದೇ ಕಾರಣಕ್ಕೆ ಹಾಲು ಕೊಟ್ಟಾಗ ಹಾಲು ಬಾಯಲ್ಲಿ ಹಾಗೆ ಉಳಿತದೆ, ಮಗು ನಿದ್ದೆ ಮಾಡ್ಬೋದು ಆ ಸಮಯದಲ್ಲಿ. ಸೊ ಮತ್ತೆ ನಾ ಈಗ ಆಗಲೇ ಹೇಳಿದ ಹಾಗೆ ಆ ಹಲ್ಲು ಗಂಟೆಗಟ್ಟಲೆ ಉಳ್ಕೊಂಡಾಗ ಹುಳುಕು ಹಲ್ಲು ಶುರುವಾಗ್ತದೆ. ಆಮೇಲೆ 7-8 ತಿಂಗಳಲ್ಲಿ ಕಪ್ ರೂಢಿ ಮಾಡಬೇಕು ನಾವು. ಕಪ್ ಗ್ಲಾಸ್ ಏನು ಹೇಳ್ತೇವೆ ಅದರಿಂದ ಕುಡಿಸುವಂಥ ರೂಢಿಯನ್ನು ಮಾಡಬೇಕು. ಆ ನಂತರ ಗಂಜಿ ಮೆತ್ತನೆಯ ಆಹಾರವನ್ನು ಪ್ರಾರಂಭಿಸ್ಬೋದು. ಈಗ ನಾವು ಮೊದಲ ಹಲ್ಲು ಹುಟ್ಟಿದ ಕ್ಷಣ ಅಂದರೆ ನಾನು 6-7 ತಿಂಗಳಲ್ಲಿ ಸಾಫ್ಟ್ ಬ್ರಷ್ಗಳ ಉಪಯೋಗ ಮಾಡಬೇಕು ಮತ್ತು ಮಕ್ಕಳ ದಂತ ವೈದ್ಯರಲ್ಲಿ ಭೇಟಿ ಮಾಡಬೇಕು. ಯಾವ ವರ್ಷದಲ್ಲಿ ಮಗುವಿಗೆ 1 ವರ್ಷ ವಯಸ್ಸಾದಾಗ ಮಕ್ಕಳ ದಂತ ವೈದ್ಯರಲ್ಲಿ ಖಂಡಿತ ಒಮ್ಮೆ ಕರೆದುಕೊಂಡು ಹೋಗಬೇಕು. ಮತ್ತು ಚಿಕಿತ್ಸಾ ಕಾರ್ಯಕ್ರಮ ನೋಡಿದರೆ ಫ್ಲೋರೈಡ್ ಹಚ್ಚುವಂಥ ಚಿಕಿತ್ಸೆ ಇದೆ ಹಾಗೂ ಬಿಳಿಯಾದ ಒಂದು ಸ್ಪೆಷಲ್ ಪೇಸ್ಟ್ ಇದೆ, ಅದಕ್ಕೆ ನಾವು ಪಿಟ್ ಆ್ಯಂಡ್ ಫಿಷರ್ ಸೀಲೆಂಟ್ ಅಂತೀವಿ. ಮತ್ತು ಫಿಲ್ಲಿಂಗ್ ಇದೆ, RCT ಕ್ಯಾಪ್ ಹಾಕ್ಬೋದು. ಇವು ಕೆಲವು ಚಿಕಿತ್ಸಾ ವಿಧಾನಗಳು ನಮ್ಮಲ್ಲಿ ಇದೆ. ಇದು ಸಂಕ್ಷಿಪ್ತವಾದ ಮಕ್ಕಳ ದಂತ ಹಾಗೂ ಬಾಯಿ ಆರೋಗ್ಯದ ಬಗ್ಗೆ, ಪೋಷಣೆಯ ಬಗ್ಗೆ ಹೇಳಿದ್ದೇನೆ ನಾನು. ಬಹಳ ಒಳ್ಳೆ ಮಾಹಿತಿ ಕೊಟ್ರಿ ಡಾಕ್ಟರ್. ಈಗ ಹೆಡ್ಫೋನ್ ಹಾಕ್ಕೊಳ್ರಿ. ನಮ್ಮ ಶ್ರೋತೃಗಳು ಇದ್ರ ಬಗ್ಗೆನೇ ಪ್ರಶ್ನೆ ಕೇಳಲಿ ಅಂಥೇಳಿ ನಾನು ಇನ್ನೊಮ್ಮೆ ಹೇಳ್ತೀನಿ. ಇವತ್ತಿನ ಕಾರ್ಯಕ್ರಮದ ವಿಷಯ ನಿಮಗೆಲ್ಲರಿಗೂ ಗೊತ್ತಾದ ಮಕ್ಕಳ ಬಾಯಿಯ ಆರೋಗ್ಯ ಮತ್ತು ದಂತ ಪೋಷಣೆ ಆಗಿರಬಹುದು ಅಥವಾ ಬಾಯಿಯ ಆರೋಗ್ಯ ಆಗಿರಬಹುದು. ಈ ಬಗ್ಗೆನೇ ನಿಮ್ಮ ಪ್ರಶ್ನೆಗಳು ಇರಲಿ ಅಂತ ಹೇಳ್ತಾ ನಾನು ಮೊದಲನೇ ಕರೆಯನ್ನು ತಗೋತೀನಿ ಡಾಕ್ಟರ್. ಓಕೆ, ಹಲೋ ಹಲೋ ಹಲೋ, ನೀವು ರೇಡಿಯೋ ದೂರ ಇಡಬೇಕು. ದೂರ ಅದರಿ ಮೇಡಮ್, ಹೇಳ್ರಿ ನಿಮ್ಮ ಹೆಸರು ಹೇಳ್ರಿ. ಇಲ್ಲ ದೂರ ಇಲ್ಲ, ನನಗೆ ಕೇಳಿಸ್ಲಿಕ್ಕಿಲ್ಲ ನನ್ನ ಮಾತು. ಹಾ ಕೇಳ್ರಿ, ಪ್ರಶ್ನೆ ಕೇಳ್ರಿ ಮುರುಗಪ್ಪ. ಮಗ 3 ವರ್ಷನ್ರಿ. ಹಾ ಹೇಳಿ. ಚಾಕ್ಲೇಟ್ ಬಹಳ ಬೇಡ್ತಾನ್ರಿ, ಹೆಂಗ್ ಮಾಡ್ಬೇಕ್ರಿ? ನಾ ನಿಮಗೆ, ನೀವು ದೊಡ್ಡೋರ್ ಇದೀರಿ. ಈಗ ಸಣ್ಣ ಮಗುವಿಗೆ ನಾನು ತಪ್ಪು ಮಾಡ್ತಿದೆ ಅಂತ ಹೇಳಲ್ಲ, ಅಥವಾ ನೀವು ವಯಸ್ಸಾದವರು ನೀವು ತಿಳುವಳಿಕೆ ಇದ್ದವರು ತಪ್ಪು ಮಾಡ್ತಿದೆ ಅಂತ ಹೇಳಲ್ಲ ನಾನು. ಸೊ ನಿಮಗೆ ನಾನು ಏನು ಹೇಳ್ತೀನಿ ಅಂದರೆ ಸರ್, ನೀವು ಮಗು ಹಠ ಮಾಡಿದ್ರೆ ಖಂಡಿತ ಇವಾಗಲೇ ಅದನ್ನು ತಪ್ಪಿಸಿ. ನೀವು ದೊಡ್ಡವರು ತಂದು ಕೊಟ್ಟರೆ ಮಾತ್ರ ಮಗು ತಿನ್ನೋದು. ಹಾಗಾಗಿ ನಾ ತಂದು ಕೊಡಲ್ರಿ ಮೇಡಮ್. ಹಾಂ ಹೇಳಿ. ತಂದು ಕೊಡ್ತಾರೆ ಎಲ್ಲರಿಗೂ ಹೇಳಿ ಸರ್. ಮಗು ಅಂದರೆ ಮಕ್ಕಳಿಗೆ, ಮಗು ಅಂದರೆ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಪ್ರೀತಿಯಾದ ಮಗು. ಆ ಮಗು ನೋವಿನಿಂದ ಬಳಲಬಾರದು, ಹಲ್ಲು ನೋವಿಂದ ಅಂತಂದರೆ ನಿಮ್ಮಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ತರೋದನ್ನು ತಪ್ಪಿಸ್ಬೇಕು. ಇಲ್ಲ ನಾನು ಒಂದು ಸಲಹೆ ಕೊಡ್ತೀನಿ ನಿಮಗೆ, ಮಗುವಿಗೆ 1 ದಿನ ಅಂತ ಫಿಕ್ಸ್ ಮಾಡ್ಕೊಳ್ಳಿ, ಭಾನುವಾರ ಭಾನುವಾರ. ಆ ಭಾನುವಾರ ದಿನ ಅಷ್ಟೇ ಒಂದು ಚಾಕ್ಲೇಟ್ ತಂದು ಕೊಡಿ ಸಾಕು. ಇಲ್ಲರಿ, ನೀವು 100 ರೂಪಾಯಿ ಕೇಳಿಲ್ರಿ. ಅದನ್ನ ನೀವು ತಪ್ಪಿಸ್ಬೇಕು ಸರ್, ನೀವು ತಪ್ಪಿಸ್ಬೇಕು. ದೊಡ್ಡೋರೇ ತಪ್ಪಿಸ್ಬೇಕು ಅದನ್ನ. ಮಗುವಿನ ತಪ್ಪಲ್ಲ ಅದು, ಮಗುವಿನ ತಪ್ಪಲ್ಲ, ದೊಡ್ಡೋರು. ನಮ್ಮ ತೋಟ ಮನೆ ಐತ್ರಿ, ನಾವು ಬರೋಣ. ಒಂದ್ ಪೇರುಕಾಯಿ ತಂದು ಕೂತೀವ್ರಿ, ಸಣ್ಣ ಹೆಚ್ಚು ಕೂತೀವ್ರಿ, ಉಪ್ಪ ಹಚ್ಚಿ ಖಾರ ಕೂತೀವ್ರಿ. ಅದೇ ಅದೆಲ್ಲ ಒಳ್ಳೇದು, ಆದ್ರೆ ಚಾಕ್ಲೇಟ್ ಮಾತ್ರ ಕೊಡೋದನ್ನ ತಪ್ಪಿಸ್ಬೇಕು ಮುರುಗಪ್ಪ. ಡಾಕ್ಟರ್ ಹೇಳಿ, ಧನ್ಯವಾದ. ಹಲೋ ಹೇಳ್ರಿ, ಎಸ್ ಟಿ ಎಂ ಆರೋಗ್ಯ ಸಂವಾದ. ನಮಸ್ತೆ, ಬಸವರಾಜ್ ಅಂತ, ಬಡಬೇಕೌಡದಿಂದ. ಬಡಬೇಕೌಡ, ಹಾ ಕೇಳ್ರಿ ಪ್ರಶ್ನೆ ಕೇಳ್ರಿ. ನಮ್ಮ ಮಗಳು ಒಂದು 8 ವರ್ಷ ಬೇಕಿದ್ರಿ. ಹೇಳಿ. ಹಲ್ಲು ನೋವು ಅಂತ ಹೇಳಿದ್ರ? ಹಲ್ಲು ನೋವು ಇಲ್ರಿ, ಅವು ಹಾಲೆಲ್ಲ ಏನ್ ಮೊದ್ಲು ಇರ್ತಾವಲ್ರಿ, ಆಟೋಮೆಟಿಕ್ ಬೀಳ್ತಾ ಇಲ್ರಿ ಮೇಡಮ್. ಹೌದು, ಅವು ಬರೀ ಡಾಕ್ಟರ್ ಹತ್ರ ವೈದ್ಯರ ಹತ್ರ ಹೋಗಿ ಕೇಳಿಸಿದಾಗಲೇ ಇದನ್ನ ಆಗ್ತಾವ್ರಿ, ಒಂದು ಬಿದ್ದೇ ತಾನಾಗಿ ಬೀಳ್ತಾ ಇಲ್ಲ. ಏನು ತೊಂದ್ರೆ ಇಲ್ಲ. ಈಗ ನೋಡಿ, ಅದು ತಾನಾಗಿ ಬೀಳ್ಲಿಲ್ಲ ಅಂತಂದ್ರೆ ದಂತ ಮಕ್ಕಳ ದಂತ ವೈದ್ಯರಲ್ಲಿ ತೋರಿಸಿ ಆವಾಗ ಒಂದು ಎಕ್ಸ್ರೇ ತಗೊಳ್ತೇವೆ. ಕೆಲವು ಸಲ ಏನಾಗ್ತದೆ, ಹಾಲು ಹಲ್ಲಿನ ಬೇರು ಸವಿದು ಹೋಗದೇ ಇದ್ದರೆ ಅದಾಗಿ ಬೀಳೋದಿಲ್ಲ, ಆವಾಗ ನಿಮಗೆ ದಂತ ವೈದ್ಯರಲ್ಲಿ ಹೋಗಬೇಕಾಗ್ತದೆ. ಮಕ್ಕಳ ದಂತ ವೈದ್ಯರಲ್ಲಿ ಅಲ್ಲಿ ಒಂದು ಎಕ್ಸ್ರೇ ತೆಗೆದು ನೋಡಿದಾಗ ಹಲ್ಲನ್ನು ತೆಗೆಸಬಹುದು, ಏನು ತೊಂದರೆ ಇಲ್ಲ. ಅದರಿಂದ ಏನೇನು ತೊಂದರೆ ಇಲ್ಲ, ಯಾವ ತೊಂದರೆನೂ ಇಲ್ಲ. ಧನ್ಯವಾದ ಬಸವರಾಜ್. ಹಲೋ, ನಮಸ್ಕಾರ ಮೇಡಮ್ ಅವ್ರ. ನಮಸ್ಕಾರ, ಯಾರು ಮಾತಾಡೋದು? ನಾ ರಮೇಶ್ ಶರ್ನಾರ್ ಮಾತಾಡ್ತೀನಿ ಮೇಡಮ್, ಬಸವನ ಬಾಗೇವಾಡಿ ತಾಲೂಕಿಂದ. ಹಾ, ಪ್ರಶ್ನೆ ಕೇಳ್ರಿ ರಮೇಶ್. ವಿಸ್ತಾರವಾಗಿ ಮಾಹಿತಿ ಕೊಟ್ರಿ ಮೇಡಮ್, ಮಕ್ಕಳ ಹಲ್ಲಿನ ಆರೋಗ್ಯ ಹೆಂಗ ನಾವು ಪಾಲಕರ ಪೋಷಣೆ ಮಾಡ್ಬೇಕು ಅನ್ನೋದು. ಡಾಕ್ಟರ್ ಮೇಡಮ್ ಅವ್ರ ನಮಸ್ಕಾರ. ನಮಸ್ಕಾರ, ನಮಸ್ಕಾರ ಹೇಳಿ. ಈಗ ತಂದೆ ತಾಯಿಗೆ ಒಂದ್ ಸ್ವಲ್ಪ ವಕ್ರದ ಹಲ್ಲು ಇದ್ದು ಅಂದ್ರೆ ಮಕ್ಕಳಿಗೆ ಬರೋ ಸಾಧ್ಯ ಇರ್ತದಲ್ಲ, ಅದನ್ನ ತಪ್ಪಿಸ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ ಮೇಡಮ್? ಸರ್, ಇದು ಪ್ರಶ್ನೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಆನುವಂಶೀಯವಾಗಿ ಅದು ಬಂದೇ ಬರ್ತದೆ. ಕರೆಕ್ಟ್, ಕರೆಕ್ಟ್. ಇಲ್ಲ, ಬರ್ತದೆ ಜೆನೆಟಿಕಲಿ, ಅದರದ ಚಾನ್ಸಸ್ ಬಹಳ ಇರ್ತದೆ. ಅದನ್ನ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೆ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇನ್ನೂ ಒಂದು ಯಾವ ಕ್ರಮ ತಗೊಳ್ಬಹುದು ಅಂತ ಹೇಳ್ತೇನೆ ನಾನು. ಒಂದು ವಯಸ್ಸಿನ ಸುಮಾರು ಒಂದು ನೀವು 8 ವರ್ಷ ವಯಸ್ಸಿನ ಮಗುವನ್ನ ಕರ್ಕೊಂಡು ಬಂದರೆ ಮಕ್ಕಳ ದಂತ ವೈದ್ಯರ ಹತ್ರ, ಅವರು ಒಂದು ಎಕ್ಸ್ರೇ ನೋಡಿ ಮುಂದೆ ಜಾಸ್ತಿ ಅದು ಏನು ವಕ್ರ ಜಾಸ್ತಿ ಆಗದೇ ಇರೋ ಹಾಗೆ ಅದನ್ನು ಅವಾಗಲೇ ಟ್ರೀಟ್ಮೆಂಟ್ ಶುರು ಮಾಡ್ಬೋದು, ಚಿಕಿತ್ಸೆನ ಶುರು ಮಾಡ್ಬೋದು. ಅವಾಗ ಅಷ್ಟೊಂದು ಅತಿರೇಕಕ್ಕೆ ಹೋಗೋದಿಲ್ಲ ಅದು. ಈಗ ಹಳ್ಳಿ ಒಳಗೆ ಏನ್ ಹೇಳ್ತಾರೆ, ಅವ್ರ ಅಪ್ಪಗೂ ಇದ್ದು ಹಂಗ ಅದಾವಳ, ಏ ಗ್ವಾದಾಲಿ ಹಲ್ ಅಂತಾರ ಅಳವಕ್ಕ, ಎಂತ ಮಾಡ್ತಾರೆ ಇವ್ರು, ಎತ್ ಹೂಡ್ತಾನೆ ನಾಳೆ ತಿಂಗ್ ಒಂದ್ ಸ್ವಲ್ಪ ಆಡ್ ಭಾಷೆದೊಳಗ್ ನಮ್ ಹಿರಿಯರು ಹೇಳ್ತಿದ್ರಿ ಮೇಡಮ್, ಅವ್ರದ್ ಕೇಳಿ ಕೂಡುದಕ್ಕಿಂತ ಒಟ್ಟ ವೈದ್ಯರನ್ನ ಸಂಪರ್ಕ ಮಾಡ್ಬೇಕಂತೀರಿ? ಖಂಡಿತ ಅದನ್ನ ನೀವೇನಂದ್ರಲ್ಲ ಅದನ್ನ ತಪ್ಪಿಸ್ಬೋದು. ಈ ಮಾತನ್ನ ನೀವು ಕೇಳಿಸ್ಕೊಂಡಿರ್ಬೇಕ್ರಿ ಮೇಡಮ್ ವೈದ್ಯರಾಗಿ. ಹೌದೌದೌದು, ಕೇಳಿಸ್ಕೊಂಡಿದ್ದೆ, ಖಂಡಿತ ಕೇಳಿಸ್ಕೊಂಡಿದ್ದೆ. ಹಳ್ಳಿ ಒಳಗ್ ಹಿಂಗ್ ಅಂತಿರ್ತಾರೆ. ಇವತ್ತು ನಾವು ಜಾಗರೂಕರಾಗಿ ನಿಮ್ಮನ್ನು ಭೇಟಿ ಮಾಡಿದ್ರೆ ನೀವು ವಕ್ರದಂತ ತಪ್ಪಿಸ್ತೀರಿ. ಹೌದು ಹೌದು, ನೀವು ಸ್ವಲ್ಪ ಸಣ್ಣ ವಯಸ್ಸಿನಲ್ಲೇ ಕರ್ಕೊಂಡು ಬನ್ನಿ, ಆಗ ನೀವು ಹೆಚ್ಚು ಆ ಚಿಕಿತ್ಸಾ ಕಾರ್ಯಕ್ರಮನ ಒಂದು ಸ್ವಲ್ಪ ಕಡಿಮೆ ಮಾಡಬಹುದು. ಈಗ ಆಹಾರ ಪದ್ಧತಿ ಒಳಗೂ ಬದಲಾವಣೆ ಮಕ್ಕಳ ಇರೋಟಿಗೆ ರೂಢಿಸ್ಬೇಕಂತೀರಿ ಅಂದ್ರೆ ಮೇಡಮ್? ಹೌದು ಹೌದು ಹೌದು, ಆಹಾರ ಪದ್ಧತಿ ಕೊಡ್ಬೇಕಂತೀರಿ, ಏನ್ ಕೊಡಬಾರ್ದಂತೀರಿ ಮೇಡಮ್? ಈಗ ನೋಡಿ, ಹಲ್ಲು ಮತ್ತು ಮೂಳೆಗಳು ಬಹಳ ಗಟ್ಟಿ ಹಾಗೂ ಆರೋಗ್ಯವಾಗಿ ಬೆಳಿಬೇಕು ಅಂತ ಅಂದ್ರೆ ಕ್ಯಾಲ್ಸಿಯಂ ಖನಿಜ, ವಿಟಮಿನ್, ಆಯ್ತಾ. ಈ ಕ್ಯಾಲ್ಸಿಯಂ ಖನಿಜ ಅಂದ್ರೆ ಹಾಲು ಮತ್ತು ಹಾಗೂ ಹಾಲಿನಿಂದ ಉತ್ಪನ್ನಗಳು, ಈಗ ತುಪ್ಪ, ಮೊಸರು, ಚೀಸ್, ಯೋಗರ್ಟ್, ಕೆನೆ, ಪನೀರ್, ಹೌದು. ಹಾಗೂ ತರಕಾರಿಯಲ್ಲಿ ಕ್ಯಾಲ್ಸಿಯಂ ಅಂಶ ಎಲೆಕೋಸು, ಕೋಸ್ಗಡ್ಡೆ, ಬೀನ್ಸು, ಹಾಗಲಕಾಯಿಯಲ್ಲಿ ಬಹಳ ಇರುತ್ತೆ. ಹಾಗೂ ಹಸಿರು ಸೊಪ್ಪಿನಲ್ಲಿ ಪಾಲಕ ಸೊಪ್ಪು, ಅದರಲ್ಲಿ ಕ್ಯಾಲ್ಸಿಯಂ ಅಂಶ ಬಹಳ ಇರ್ತದೆ. ಹಾಗೂ ಬಾದಾಮಿ ಮತ್ತು ಬೀಜಗಳಲ್ಲಿ ಸೋಯಾಬೀನು ಮತ್ತು ಬಟಾಣಿ ಹಾಗೂ ಗಸಗಸೆ, ಎಳ್ಳು, ಚಿಯಾ ಬೀಜಗಳು ಇವೆಲ್ಲದರೊಳಗೂ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರ್ತದೆ. ಹಾಗಾಗಿ ನೀವು ಸಣ್ಣವರಿದ್ದಾಗಿಂದನೇ ಗೋಧಿ ಬೆಲ್ಲ ಹಾಕಿದ ಪಾಯಸ, ಸಜ್ಜಕ, ಅದರೊಳಗೊಂದು ಸ್ವಲ್ಪ ಗಸಗಸೆ ಹಾಕಿ ಪಾಯಸ ಮಾಡಿ, ಈ ಥರ ನಮ್ಮ ಸಾಂಪ್ರದಾಯಿಕವಾಗಿ ಏನು ಬಂದಿದೆ ಆಹಾರಗಳನ್ನು, ಅವನ್ನ ಸಣ್ಣವರಿದ್ದಾಗಿಂದ ನೀವು ಅಭ್ಯಾಸ ಮಾಡಿದರೆ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ. ಇದು ಹಲ್ಲು ಮತ್ತು ಮೂಳೆಗಳ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನಮಸ್ಕಾರ ಮೇಡಮ್, ಎಲ್ಲ ಮಾಹಿತಿಗೆ ಧನ್ಯವಾದ. ರಮೇಶ್, ಒಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರೆ ನಿಮಗೂ ಕೂಡ ಧನ್ಯವಾದ. ಹಲೋ, ಹಲೋ, ರೇಡಿಯೋ ತೋರಿಟ್ ಮಾತಾಡ್ರಿ. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ. ನಮ್ಮ ಅಮ್ಮಗಳೇ 9 ವರ್ಷಕ್ಕೆ. ನಿಮ್ಮ ಹೆಸರು, ಯಾವ ಊರಿಂದ ಮಾತಾಡ್ಲಿಕ್ಕೆ? ನಾನು ಗುಸಿದಪ್ಪ ಮಡೆವಾಳ, ಬೀಡಾದಿಂದ ರೀ ಮೇಡಮ್. ಹಾ, ಪ್ರಶ್ನೆ ಕೇಳ್ರಿ. ನಮ್ಮ ಮೊಮ್ಮಗಳು 9 ವರ್ಷಕ್ಕೆ, ಹುಲುಕ ಹಲ್ಲಾಗ್ಯಾವು ಅಂತೇಳಿ ಅಂತಾರ್ರಿ. ಹಾ ಹೇಳಿ. ಸ್ವಲ್ಪ ಆಗಾಗ ಹಲಗೂರ ಹೇಳುದು, ಅದೇ ವಸಡಿಗೆ ಬಾವು ಬರೋದು ಮಾಡ್ತೈತಿ. ಅದಕ್ಕೆ ಏನು ಪರಿಹಾರ? ಹುಳುಕಾಗಿ ಅದು, ನಾನು ಈ ಮುಂಚೆನೆ ಹೇಳಿದ್ನಲ್ಲ, ಹುಳುಕಿಂದ ಬೇರಿನ ಬುಡಕ್ಕೆ ಕೀವಾಗಿ ಬಾವು ಬರ್ತದೆ. ಸೊ ಅದನ್ನ ಆ ಹುಳುಕು ತೆಗೆದು ಹುಳಗಳೆಲ್ಲ ನಿಮ್ ಮಗುವಿನ ಬಾಯಲ್ಲಿ ಮನೆ ಮಾಡೋದು ಬೇಡ, ಆ ಕೀವಿನಿಂದ ಕೆಳಗಿರೋ ಶಾಶ್ವತ ಹಲ್ಲುಗಳು ಹಾಳಾಗೋದು ಬೇಡ ಅಂದ್ರೆ ಖಂಡಿತ ಹಾಲು ಹಲ್ಲಿನ ಚಿಕಿತ್ಸೆ ಮಾಡಿಸ್ಲೇಬೇಕು. ಆದ್ರಿಂದ ಇದಕ್ಕೆ ಆಸ್ಪತ್ರೆ ಕರ್ಕೊಂಡು ಬರ್ಬೇಕಂತ. ಖಂಡಿತ ಖಂಡಿತ, ಬೇರೆ ದಾರಿ ಇಲ್ಲ. ಮನೆಯಲ್ಲೇ ಯಾವ ಸೊಲ್ಯೂಷನ್ ಇರೋದಿಲ್ಲ ಇದಕ್ಕೆ. ಅಲ್ಲ, ಮನೆಗೆ ಯಾವ್ದು ಔಷಧ ಮಾಡಿಲ್ರಿ ಮೇಡಮ್, ತಮ್ ಗಮನಕ್ಕೆ ತಂದಿ. ಇಲ್ಲ, ಮನೇಲಿ ಮಾಡಿದ್ರು ಅದು ಬಹಳ ತಾತ್ಕಾಲಿಕ, ಅವಾಗಿನ ಕ್ಷಣಕ್ಕೆ ಒಂದ್ ಸ್ವಲ್ಪ ನೋವು ಕಡಿಮೆ ಆಗ್ಬೋದು. ಆದ್ರೆ ಆ ಕೀವನ್ನು ಹೊರಗ್ ತೆಗಿಬೇಕು, ಆ ಹುಳಗಳನ್ನು ಹೊರಗ್ ತೆಗಿಬೇಕು ಅಂದ್ರೆ ನೀವು ಆಸ್ಪತ್ರೆಗೆ ಬರಲೇಬೇಕು. ಅದು ಬಾಜುಕ ಮತ್ ಒಂಥರ ಈ ದಂತ ವಕ್ರ ಹಲ್ಲು ಬಂದ್ಬಿಡುತ್ತೆ, ಭಯಂಕರ ನೋವು ಆಗೈತಿ ಅಂತ. ಕರ್ಕೊಂಡ್ ಬನ್ನಿ, ಕರೆದ್ಕೊಂಡ್ ಬನ್ನಿ, ಮಕ್ಕಳ ದಂತ ವೈದ್ಯರಲ್ಲೇ ತೋರಿಸಿ. ಖಂಡಿತ ಕರ್ಕೊಂಡ್ ಬನ್ನಿ. ಧನ್ಯವಾದ. ಹಲೋ ಹಲೋ, ರೇಡಿಯೋ ಧೂರಿಟ್ಟು ಮಾತಾಡ್ರಿ, ಹೇಳ್ರಿ, ಯಾರು ಮಾತಾಡೋದು? ಹಲೋ, ರೇಡಿಯೋ ನೀವು ಸಮೀಪ ಇಟ್ಕೊಂಡಿರಿ, ಅದಕ್ಕೆ ಹಂಗಾಗ್ಯದ. ಹಲೋ ಹಲೋ ಡಾಕ್ಟರ್. ಹಾ, ಯಾರು ಮಾತಾಡೋದು? ನಮಸ್ಕಾರ, ನಾನು ಸಾಗರಕ್ಕೆ ಮಾತಾಡ್ಕತ್ತೀನಿ. ಧ್ರುವ ಅವರು, ಒಂದು ಪ್ರಶ್ನೆ ಕೇಳ್ರಿ, ಒಂದು ಪ್ರಶ್ನೆ ಕೇಳ್ರಿ, ಒಂದು ಪ್ರಶ್ನೆ ಕೇಳ್ರಿ, ಮತ್ತೆ ಎಲ್ಲರಿಗೂ ಅವಕಾಶ ಇರುತ್ತೆ. ಮತ್ತೆ ವಕ್ರದಂತ ಇದ್ದಾಗ ಸರ್ಜರಿ ಯಾವ ವಯಸ್ಸಾಗ ಮಾಡ್ಬೋದು? ಸಣ್ಣ ಹುಡುಗರಿಗೆ ವಸರಿಂದ ಪ್ರಾಬ್ಲಮ್ ಇದ್ದಾಗ, ಮತ್ತೆ ವಕ್ರದಂತ ಇದ್ದಾಗ. ಮತ್ತೆ ಇನ್ನೊಂದು ಅಂದ್ರೆ ವಸರಿಗೆ ಅಮೃತಾಂಜನಿಗೆ ಅಮೃತ ಕಾವು ಕೊಡ್ತಾರಲ್ಲ, ತಪ್ಪಲ್ಲ? ಅಮೃತಾಂಜನಿಗೆ ಅಮೃತ ಹಚ್ಚಿ ವಸರಿಗೆ ಪ್ರಾಬ್ಲಮ್ ಇದ್ದಾಗ ಕಾವು ಕೊಡ್ತಾರೆ. ಡಾಕ್ಟರ್ ಮಾತಾಡ್ತಾರೆ, ಡಾಕ್ಟರ್ ಹೇಳ್ತಾರೆ, ಉತ್ತರ ಹೇಳ್ತಾರೆ. ನಮಸ್ಕಾರ. ಖಂಡಿತ ಈಗ ನೀವೇನು ಹೇಳಿದ್ರಲ್ಲ, ಖಂಡಿತ ಹಚ್ಚಬಾರದು, ಆ ಲೇಪನಗಳನ್ನು ಹಚ್ಚಬಾರದು. ಮತ್ತೆ ನೀವು ವಕ್ರದಂತ ಚಿಕಿತ್ಸೆ ಬಗ್ಗೆ ಮಾತಾಡಿದ್ರಿ, ವಕ್ರದಂತ ಚಿಕಿತ್ಸೆಯನ್ನು ಮಗುವಿನ 8 ವರ್ಷಕ್ಕೇನೆ ನಿಮಗೆ ಅದು ಕಾಣ್ತು ಅಂದರೆ ಖಂಡಿತ ಕರ್ಕೊಂಡು ಬನ್ನಿ. ಓಕೆ, ಧನ್ಯವಾದ. ಹಲೋ, ಹಾಂ ಹಲೋ ರೀ ಮೇಡಮ್. ಹಾಂ ಹೇಳ್ರಿ, ಯಾರು ಮಾತಾಡೋದು, ಎಲ್ಲಿಂದ? ನಾ ನೇತ್ರಾವತಿ ಸವದತ್ತಿ ಅಂತ ರೀ. ಹಾಂ, ಪ್ರಶ್ನೆ ಕೇಳ್ರಿ ನೇತ್ರಾವತಿ. ಹಲೋ ರೀ ಮೇಡಮ್ ಅವರ, ನಮಸ್ತೆ ರೀ. ನಮಸ್ತೆ ಹೇಳಿ. ನಮ್ಮ ಮಗಗ ಏಜ್ ಆಗಿಲ್ರಿ ಇವಾಗ. ಎಷ್ಟು ವಯಸ್ಸು ಮಗುಗೆ? ಅವ್ನ್ ರೀ 4 ವರ್ಷ ಇದ್ದಾಗ ಬಿದ್ದ ಕೇಸಿಂದ ಹಲ್ಲ ಮುರ್ಕೊಂಡಿದ್ರಿ ಹೇಳಿ. ಇವಾಗ 6 ವರ್ಷ ಸ್ಟಾರ್ಟಿಂಗ್ ಅದಾವ್ರಿ ಹಂಗ. ಮತ್ತ ಅವ್ ಹಲ್ಲ ಬರ್ತಾವ ಹೆಂಗ ಅಂತ ಹೇಳ್ರಿ. ಈಗ ಹಾಲು ಹಲ್ಲು ಸಂಪೂರ್ಣ ಬಿದ್ದೋಗಿದ್ಯಾ? ಹಾ, ಹಾಲು ಹಲ್ಲನೆ ಬಿದ್ದಿದ್ದಾರೆ ಮೇಡಮ್, 2 ಹಲ್ಲು ಬಿದ್ದಿದ್ದಾವ್ರಿ ಅವು. ಸರಿ, ಇಲ್ಲ ನೀವು ಚಿಂತೆ ಮಾಡೋದು ಬೇಡ. ಕೆಲವೊಮ್ಮೆ 6 ವರ್ಷಕ್ಕೆ ಬರುತ್ತೆ, 6.5 ವರ್ಷಕ್ಕೆ ಬರ್ತದೆ. ನೀವು ಇನ್ನೂ ಒಂದು 6 ತಿಂಗಳು ನೋಡಿ, ಬರಲಿಲ್ಲ ಹಾಲು, ಶಾಶ್ವತ ಹಲ್ಲು ಆ ಜಾಗದಲ್ಲಿ ಬರಲಿಲ್ಲ ಅಂತ ಅಂದರೆ ಒಮ್ಮೆ ಆಸ್ಪತ್ರೆಯಲ್ಲಿ ಮಕ್ಕಳ ದಂತ ವೈದ್ಯರಲ್ಲಿ ತೋರಿಸಿ, ಒಂದು ಎಕ್ಸ್ರೇ ಮಾಡೋಣ. ಎಕ್ಸ್ರೇ ಮಾಡಿದ್ರೆ ಕಾಣ್ತದೆ. ತೋರಿಸಿದೇವ್ರಿ, ಅವ್ರೇನ ಪರವಾಗಿಲ್ಲ ಬರ್ತಾವು ಅಂತಂದ್ರೆ. ಆಯ್ತು ಆಯ್ತು, ಖಂಡಿತ ಬರ್ತದೆ. ಒಂದು ತಿಂಗಳು, 1-3 ತಿಂಗಳು ಹೆಚ್ಚು ಕಮ್ಮಿ ಆಗ್ತದೆ, ಆದ್ರೆ ಬರುತ್ತೆ ಹಲ್ಲು, ಚಿಂತೆ ಮಾಡ್ಬೇಡಿ. ಬರುತ್ತೆ. ಈಗ ಅವ್ರು ಇಬ್ರು ಸಣ್ಣವರಿದ್ದಾರೆ, ಅವ್ರಿಗೇನ ಚಿಕಿತ್ಸೆ ಅಂದ್ರಲ್ರಿ, ಅದ್ ಹೆಂಗ್ ಅಂತ ಹೇಳ್ರಿ. ಸಣ್ಣವ್ರಂದ್ರೆ ಈಗ ಈಕಿಗೆ ಒಬ್ಬಕಿ ಮಗಳ್ರಿ 3 ವರ್ಷ ಸ್ಟಾರ್ಟಿಂಗ್ ಅದಾವ್ರಿ, 3 ವರ್ಷ. ಇನ್ನೊಬ್ಬಕಿಗೆ 2ನೇ ವರ್ಷ ಸ್ಟಾರ್ಟಿಂಗ್ ಅದಾವ್ರಿ. ಅವ್ರಿಗೂ ಹುಳುಕಲ್ಲಾಗಿದ್ಯಾ? ಇಲ್ಲ ಇಲ್ರಿ, ಹುಳುಕಲ್ಲತ್ತು ಏನು ಆಗಿಲ್ಲ ರೀ ಅವ್ರಿಗೆ. ಓಕೆ, ನೀವು ಮಗುನ ನಾನು ಅದನ್ನ ಹುಳುಕಲ್ಲ ಆಗಿ ಆಗಲ್ದಂಗೆ ನೋಡ್ಕೊಂಡಿದ್ರೆ ಅದಕ್ಕೆ ನಿಮಗೆ ಮೊದಲು ಶಾಬಾಷ್ ಹೇಳ್ತೇನೆ ನಾನು. ಒಂದು ಮಕ್ಕಳ ಬಾಯಿನ ತೆಗೆಸಿ ನೋಡಿ ದಿನಕ್ಕೊಮ್ಮೆ, ಏನಾದರೂ ಒಂದು ಚಿಕ್ಕ ಕಪ್ಪು ಕಲೆ ಕಂಡ್ರು ಸಹ ದಂತ ವೈದ್ಯರಲ್ಲಿ ಕರ್ಕೊಂಡು ಬನ್ನಿ. ಮಗು ನೋವು ಆಗೋ ತನಕ ತಡ್ಕೋಬೇಡಿ. ಆ ಚಿಕ್ಕ ಕಪ್ಪು ಕಲೆ ಕಂಡ್ರೆ ಅದಕ್ಕೆ ಫಿಲ್ಲಿಂಗ್ ಮಾಡೋದು ಬಹಳ ಸುಲಭ. ಅದೇ ಕೀವಾಗಿ ಬಾವು ಬಂದು ನೋವಾಗಿ ಅದ್ರ ಟ್ರೀಟ್ಮೆಂಟ್ ಮಾಡೋದು ಬಹಳ ಟೈಮ್ ತಗೊಳ್ತದೆ. ಆಮೇಲೆ ಮಗು ಸಹ ಅದನ್ನ ಬಹಳ ಅನುಭವಿಸ್ಬೇಕಾಗ್ತದೆ. ಸರಿಯಾಗಿ ಕೇಳಿಸ್ತಾ ಇಲ್ಲ ನೇತ್ರಾವತಿ, ಹೇಳ್ರಿ. ಹಾ ರೀ, 2 ಹಲ್ಲು ಬಿದ್ದಿದ್ದಾವ್ರಿ, ಹಿಂಗೇನಾರ ಸ್ವಲ್ಪ ಕೇಳಿಸ್ತಾ ಇಲ್ಲ. ಸರಿ ಹೇಳ್ರಿ ನೇತ್ರಾವತಿ. ಹಾ ರೀ, ಅದೇ ಹಿಂಗ್ ಕಬ್ಬು ಮತ್ತೆ ಹಿಂಗ ಕಾಳುಗಳು ಒತ್ತುಕೊಟ್ರೆ ತಿನ್ನಕ್ ಆಗಲ್ಲ ಅಂತಾನ್ರಿ. ಅದಕ್ಕೆ ನೀವು ಒಂದ್ ಕೆಲಸ ಮಾಡಿ, ನಿಮ್ಮ ಹತ್ರದಲ್ಲಿರೋ ಮಕ್ಕಳ ದಂತ ವೈದ್ಯರಿದ್ರೆ ಅಲ್ಲಿ ತೋರಿಸಿ, ಇಲ್ಲ ನಮ್ಮ SDM ಆಸ್ಪತ್ರೆಗೆ ಕರೆದ್ಕೊಂಡು ಬನ್ನಿ. ಇಲ್ಲಿ ತೋರಿಸಿದೀವ್ರಿ ಮೇಡಮ್, ಅಲ್ಲಿ ಧಾರವಾಡಕ್ಕೆ ಬಂದ್ರೆ ಅಲ್ಲಿ ನಿಮ್ ಹತ್ರನ ಕರ್ಕೊಂಡ್ ಬರ್ತೇವೆ. ಖಂಡಿತ ಖಂಡಿತ ಕರ್ಕೊಂಡ್ ಬನ್ನಿ, ತಡ ಮಾಡಬೇಡಿ, ಎಷ್ಟು ಬೇಗ ಸಾಧ್ಯನೋ ಕರ್ಕೊಂಡ್ ಬನ್ನಿ. ಅಂದ್ರೆ ಹಲ್ಲು ಬರ್ತಾವೇನಿಲ್ಲ, ಇವಾಗ 6 ವರ್ಷ ಸ್ಟಾರ್ಟಿಂಗ್ ಅದಾವ್ರಿ ಅವಂಗ. ಆಗ್ಲಿ ಆಗ್ಲಿ, ಕರ್ಕೊಂಡ್ ಬನ್ನಿ, ನಿಮಗೆ ನಿಮ್ಮ ಅನುಮಾನಗಳು ನಿವಾರಣೆ ಆಗ್ತದೆ. ಸರಿ ರೀ ಮೇಡಮ್, ಥ್ಯಾಂಕ್ ಯು ರೀ. ಧನ್ಯವಾದ. ಹಲೋ ಹಲೋ ಡಾಕ್ಟರ್. ನಮಸ್ತೆ ಅವರ, ನೀವು ಕೇಳಿದ್ರಿ, ಮತ್ತೆ ಬೇರೆಯವರಿಗೆ ಅವಕಾಶ ಕೊಡೋಣ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ನಾನು ನಿಯಮಿತ ಕೇಳೋದು ಉದಯ ಟೇಲರ್ ಕೇಳೋದ್ರಿಂದ ಮಾತಾಡ್ತಾ ಇದ್ದೀನಿ ಮೇಡಮ್. ಹೇಳ್ರಿ. ಮೇಡಮ್, ಈಗ ನಮ್ಮ ಮೊಮ್ಮಗಿ ರೀ 12 ತಿಂಗಳು ನಡೀತಾ ಇದೆ. 12 ತಿಂಗಳು ಅಂದ್ರೆ ಒಂದ್ ವರ್ಷ? ಒಂದ್ ವರ್ಷನ್ಯಾಗ 2 ತಿಂಗಳು ಅದಾನ್ರಿ. ಅವಾಗ ಈಗ ಮುಂದಿನ ಹಲ್ಲಷ್ಟೇ ಬಂದಿದ್ದೇವ ಮೇಡಮ್, ಹಿಂದ ದೌಡಿ ಗಿವಡಿ ಏನು ಬಂದಿಲ್ಲ. ಆದ್ರ ಅವ ಕುಂತು ಮಲಿ ಕುಡಿದು ಕಡಿಮೆ ಮಾಡಿದ್ದಾನೆ. ಮಗ್ಲ ಮಲಿನ ಕುಡಿತಾ ಇದ್ದಾನೆ. ಅದಕ್ಕೆ ಏನ ಮುಂದೇನಾರ ತೊಂದ್ರೆ ಆಗತ್ತ ಮೇಡಮ್? ಈಗ ನೋಡಿ, ಒಂದು ವರ್ಷಕ್ಕೆ ಹಲ್ಲು ಒಂದ್ ಹಲ್ಲು ಬಂದಿದೆ ಅಂದ್ರೆ ಚಿಂತೆ ಮಾಡಬೇಡಿ. ದೌಡೆ ಹಲ್ಲು ಬರ್ತದೆ, 2.5 ವರ್ಷದ ತನಕ ಬರ್ತದೆ. ಅದಕ್ಕೆ ಆದ್ರ ಅವ ಕುಂದ್ರಿಸಿ ಕುಡಿಸಕ್ ಹೋದ್ರೆ ಹೊಟ್ಟೆ ಕುಡಿದಿಲ್ಲ, ಹಠ ಮಾಡ್ತಾನ. ಅದಕ್ಕೆ ಮಕ್ಕೊಂಡಾಗನ ಇದನ್ ಮಾಡ್ತಾನ, ಮ್ಯಾಗಿನ ಆಹಾರ ತಗೊಂತಾನ ಮೇಡಮ್? ಖಂಡಿತ ಮೇಲಿನ ಆಹಾರ ನೀವು ಸ್ಟಾರ್ಟ್ ಮಾಡ್ಲೇಬೇಕು. ಘನ ಆಹಾರ ಕೊಟ್ಟಿವಿ ಮೇಡಮ್, ತಗೊಂತಾನ. ಮ್ಯಾನೇ ಆಹಾರ ಕುಂತು ತಿಂತಾನ್ರಿ. ಆದ್ರ ಮಲಿ ಕುಡಿಯಕ ಹಠ ಮಾಡಿ ಮಕ್ಕೊಂಡಾಗ ಅಷ್ಟೇ ಕುಡಿತಾನ. ಅದಕ್ಕೆ ನೀವು ಮಕ್ಕೊಂಡಾಗ ಕೊಟ್ರ ಇದಾಗತ್ತಂದ್ರಲ್ಲ ಪಿಟಿಕೆ ಒಳಗ. ಅಂದ್ರೆ ನಾನು ಏನ್ ಹೇಳಿದೆ, ಮಲಗದಾಗ ಅದು ಅಭ್ಯಾಸ ಅನ್ನೋ ತರ ಆಗೋದು ಬೇಡ. ಮಗುವಿಗೆ ನಿಜವಾಗ್ಲೂ ಆಹಾರ ಕೊಟ್ರೆ ಅಂದ್ರ ಅದು ಇನ್ಫೆಕ್ಷನ್ ಆಗತ್ತಂದ್ರಲ್ಲ ಮೇಡಮ್, ಅದಕ್ಕೆ ನಾ ಕೇಳ್ಬೇಕಾಯ್ತು. ಹಾಲು ಅಲ್ಲೇ ಬಾಯಿ ಒಳಗ ಉಳಿದು ನಿದ್ದೆ ಮಾಡ್ಬಿಡ್ತು ಕೂಸು ಅಂತಂದ್ರ ಅದು ಹುಳಕಾಗ್ತದ ಅಂತ ಹೇಳಿದ್ರು ಡಾಕ್ಟರ್. ಮತ್ತ ಅದಕ್ಕೆ ನಾನು ಕೇಳಿದೆ ಮೇಡಮ್, ಅದಕ್ಕೆ ಅದೇನ್ ತೊಂದ್ರೆ ಇಲ್ಲ ಮೇಡಮ್? ಇಲ್ಲ, ನೀವು ನೋಡಿ ಮಗುವಿಗೆ ನಿಜವಾಗ್ಲೂ ಆಹಾರ ಊಟ, ಈಗ ರಾತ್ರಿ ಊಟ ಮಾಡಿಸಿದ ಮೇಲೆ ಮಗುವಿಗೆ ಹಾಲು ಕುಡಿಸೋ ಅವಶ್ಯಕತೆ ಇರಲ್ಲ. ಒಂದ್ ವರ್ಷದ ಮಗುವಿಗೆ ನೀವು ಘನ ಆಹಾರ ತಗೊಳ್ತಾ ಇದೆ ಮಗು ಅಂದ್ಮೇಲೆ, ಊಟ ಮಾಡಿಸಿದ ಮೇಲೆ ಅದು ಅಭ್ಯಾಸಕ್ಕಾಗಿ ಕುಡಿತಾ ಇದ್ರೆ ಖಂಡಿತ ಅದನ್ನ ತಪ್ಪಿಸಿ. ಇಲ್ಲ, ಅಭ್ಯಾಸ ಇಲ್ಲ ಮೇಡಮ್. ಆದ್ರೆ ಇವರು ಒಮ್ಮೆ ಏನಾಗತ್ತಂದ್ರೆ ಈಗ ಕೆಲಸ ಒತ್ತದೊಳಗ ಇದಾಗತ್ತಲ್ಲ, ಆಗ ಮುಂಜಾನೆ ಸಂಜೆನೆ ಮಾಡಿದ್ರಲ್ಲ ಸಾಯಂಕಾಲ ಬರ್ತಾನಲ್ಲ, ಒಟ್ಟ ಮಧ್ಯಾಹ್ನ ಆತವ್ ಮುಂಜಾನೆ ಆತ್ರಿ, ಅವ್ ಮಕ್ಕೊಂಡಾಗನ ಹಾಲು ಕುಡಿತೀನಿ ಅಂತಂದ್ರಿ. ಅದನ್ನ ಇಲ್ಲ, ಅದನ್ನ ಕ್ರಮೇಣ ನೋಡಿ ಮಗು ನೀವ್ ಹೇಗ್ ಕಲಿಸ್ತೀರಾ ಅದ್ ಕಲಿತಾ ಹೋಗ್ತದೆ. ನೀವು ಅದನ್ನ ಕ್ರಮೇಣ ಅದನ್ನ ತಪ್ಪಿಸ್ತಾ ಹೋಗ್ಬೇಕಷ್ಟೇ. ಧನ್ಯವಾದ ಗುರುನಾಥ್. ಹಲೋ ಹಲೋ, ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ ಮಾತಾಡುವ. ಹಾ, ಪ್ರಶ್ನೆ ಕೇಳ್ರಿ ಬಾಬುರಾವ್. ಈಗ ತಾಯಿಗೆ ಒಂದು ದಂತದ ಪ್ರಾಬ್ಲಮ್ ಇತ್ತಂದ್ರೆ ಅದು ಮಕ್ಕಳಿಗೂ ಕೂಡ ಹೆರಿಡಿಟಿ ಆಗಿ ಬರ್ತದೆ ಹೇಗೆ ಅಂತ? ಓಕೆ, ಇದು ಒಂದು ಮುಖ್ಯ ಪ್ರಶ್ನೆ ಕೇಳಿದ್ರಿ ನೀವು. ಈಗ ನೋಡಿ, ತಾಯಿಗೆ ಬಹಳಷ್ಟು ಹುಳುಕು ಹಲ್ಲು ಇದೆ ಅಂತ ಅಂದರೆ ಜೆನೆಟಿಕಲಿ ಮಗುವಿಗೂ ಅದರ ಬರೋ ಚಾನ್ಸಸ್ ಇದೆ. ಆದರೆ ಬರಲೇಬೇಕು ಅಂತ ಇಲ್ಲ, ಅದರಲ್ಲಿ ವ್ಯತ್ಯಾಸ ಇದೆ. ಈಗ ನೀವು ಮೊದಲೇ ತಾಯಿಗೆ ಹುಳುಕು ಹಲ್ಲು ಜಾಸ್ತಿ ಇದೆ ಅಂತ ನೀವು ಅದನ್ನು ಐಡೆಂಟಿಫೈ ಮಾಡಿದ್ರಿ ಅಂದರೆ ಮಗುವಿಗೆ ಮೊದಲಿನಿಂದಲೂ ನೀವು ಈ ನಿವಾರಣಾ ಕಾರ್ಯಕ್ರಮಗಳು, ಈ ಪೋಷಣೆನ ಹಲ್ಲನ್ನು ಕ್ಲೀನ್ ಮಾಡೋದನ್ನು ಮೇಂಟೈನ್ ಮಾಡಿದರೆ ಖಂಡಿತ ತಡೆಗಟ್ಟಬಹುದು. ದಂತ ಆರೋಗ್ಯವನ್ನು ಅಲಕ್ಷ್ಯ ಮಾಡಬಾರ್ದು. ಬರಲೇಬೇಕು ಅಂತ ಇಲ್ಲ, ತಾಯಿಗಿದೆ ಮಗುಗೆ ಬರಲೇಬೇಕು ಅಂತಿಲ್ಲ. ಅದಕ್ಕೆ ಬರೋ ಅಂತ ಚಾನ್ಸಸ್ ಜಾಸ್ತಿ ಇರ್ತದೆ, ಆದರೆ ಖಂಡಿತ ಅದು ಕೇರ್ ತಗೊಳ್ಬೋದು. ನಮಸ್ಕಾರ. ನಮಸ್ಕಾರ. ಹಲೋ. ಹಲೋ ರೀ. ಹಾ ಹೇಳ್ರಿ, ಯಾರು ಮಾತಾಡೋದು? ನಾವು ಚಿಕ್ಕಪರ್ಸಲಿಯಿಂದ ರಮೇಶ್ ಕಂಕನವಾಡಿ ರೀ. ಹಾ, ಪ್ರಶ್ನೆ ಕೇಳ್ರಿ. ನಮಸ್ಕಾರ ರೀ ಮೇಡಮ್. ನಮಸ್ಕಾರ ಹೇಳಿ ಸರ್. ಈಗ ಹಲ್ಲು ಬರೋ ಟೈಮ್ದಾಗ ರೀ ಕೆಲವರು ಗ್ರೈಟ್ ವಾಟರ್ ಆಗಲಿ ಟ್ಯಾಬ್ಲೆಟ್ಸ್ ಆಗಲಿ ಕೊಡ್ತಾರ್ರಿ, ಅದೇನು ಕೊಡಬೇಕೋ ಕೊಡಬಾರ್ದಂತು. ಓಕೆ, ಮಗುವಿಗೆ ಹಲ್ಲು ಬರುವ ಸಮಯದಲ್ಲಿ ಅಲ್ವಾ? ಹೌದು. ನೋಡಿ, ಕೆಲವೊಮ್ಮೆ ನಾ ಹೇಳ್ದಾಗೆ ಹಲ್ಲು ಬರುವ ಸಮಯದಲ್ಲಿ ಕೆಲವರಿಗೆ ಜ್ವರ ಬರ್ತದೆ ಮಗುಗೆ, ಮಗು ಚಿಡಿ ಚಿಡಿ ಆಗ್ತದೆ. ತುಂಬ ಈ ಥರ ಜ್ವರ ಹಾಗೆ ಬಂದಾಗ ಮಾತ್ರ ನೀವು ಒಮ್ಮೆ ಡಾಕ್ಟ್ರಿಗೆ ತೋರಿಸ್ಬಿಟ್ಟು ಅದಕ್ಕೆ ಜ್ವರ ಇದ್ದರೆ ಅದಕ್ಕೊಂದು ಏನು ಅವಶ್ಯಕತೆ ಇದೆಯೋ ಚಿಕಿತ್ಸೆ ತಗೊಳ್ಳಿ. ಇಲ್ಲ ಅಂದರೆ ಹಲ್ಲು ಬರೋ ಜಾಗದಲ್ಲಿ ಅದು ಕಿರಿಕಿರಿ ಆಗ್ತಾ ಇದೆ ಅಂದರೆ ನಾನು ನಿಮಗೆ ಒಂದು ಮನೆಯಲ್ಲಿ ಉದ್ದ ಕ್ಯಾರೆಟ್ ಪೀಸ್ ಆಗಲಿ, ಅಥವಾ ಮಗುವಿಗೆ ನೀವು ಮನೆಯಲ್ಲಿ ಯಾವ ತರಕಾರಿ ಉದ್ದುದ್ದ ಇದ್ದರೆ ಅದನ್ನು ಕಡಿಲಿಕ್ಕೆ ಕೊಡ್ಬೋದು. ಅದು ಆ ಹಲ್ಲು ಬರೋ ಜಾಗದಲ್ಲಿ ಕಡ್ತಾ ಬರ್ತಾ ಇರುತ್ತೆ, ಅದಕ್ಕೆ ಮಗು ಕಿರಿಕಿರಿ ಮಾಡ್ತಾ ಇರುತ್ತೆ. ಅದು ಬಿಟ್ಟುಬಿಟ್ಟು ಬೇರೆ ಏನು ಲೇಪನ ಹಚ್ಚೋ ಅವಶ್ಯಕತೆ ಇಲ್ಲ. ಟ್ಯಾಬ್ಲೆಟ್ಸ್ ಗ್ರೈಪ್ ವಾಟರ್ ಬೇಡ ಸರ್, ಬೇಡ. ಧನ್ಯವಾದ. ಹಲೋ. ಹಲೋ ಡಾಕ್ಟರ್, ಈ ಕ್ಯಾವಿಟಿ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ಯಾರು ಮಾತಾಡೋದು? ನಾನು ಕರ್ಕಿಗಡ್ಡಿಯಿಂದ ಮುತ್ತಣ್ಣ ಸಿರಾಪುರ್ ಗಾಂಧೀಜಿ. ಹಾ ಮುತ್ತಣ್ಣ, ಪ್ರಶ್ನೆ ಕೇಳ್ರಿ. ಮೇಡಮ್, ಈ ಅಕ್ಟೋಬರ್ ನಡೆಸಿಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಗಿದೆ. ಈ ಪ್ರತಿಯೊಬ್ಬರಿಗೂ ಇದು ಒಳ್ಳೆಯ ಒಂದು ಆರೋಗ್ಯದ ಅವಕಾಶ, ಎಲ್ಲರಿಗೆ ಮೈತ್ರಿ ಸಿಗಲಿ ಅಂತ ಹೇಳಿ ಅಭಿನಂದಿಸ್ತಿದ್ದೇನೆ. ಮತ್ತು ವೈದ್ಯರಿಗೆ ಕೂಡ ನಾನು ನಮಸ್ಕಾರ ತಿಳಿಸ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದ. ನಮಸ್ಕಾರ ಮುತ್ತಣ್ಣ. ಹಲೋ. ಹಲೋ ಹೇಳ್ರಿ, ಯಾರು ಮಾತಾಡೋದು? ಮೇಡಮ್ ನಮಸ್ತೆ. ನಮಸ್ತೆ, ನಾಗರಾಜ್ ಬಡಿಗರ್ ಅಂತ ಮೇಡಮ್. ಯಾವ ಊರು? ಬೆಳಗಾವಿ ಜಿಲ್ಲೆ ಚನ್ನಮಕಿತ್ರ ಹುಲಿಕಟ್ಟಿ ಗ್ರಾಮ ಇದೆ ಮೇಡಮ್. ಹಾ, ಪ್ರಶ್ನೆ ಕೇಳ್ರಿ. ಮೇಡಮ್, ನನಗೀಗ ನನ್ನ ಮಗನಿಗೆ, ಎರಡೇ ಮಗನಿಗೆ 7 ವರ್ಷ ಇದೆ. 7 ವರ್ಷ? ಅವನಿಗೆ ದವಡೆಯಲ್ಲೆಲ್ಲ ಈ ರೈಟ್ ಸೈಡ್ ಲೆಫ್ಟ್ ಸೈಡ್ ಎಲ್ಲ ಸ್ವಲ್ಪ ಒಂಥರ ಕಪ್ಪು ಕಲ್ಲಾಗಿ ಒಂಥರ ಹುಳು ಕತ್ಬಿಟ್ಟಿದೆ. ಈಗ ಅದಕ್ಕೆ ನಾನು ಇಲ್ಲಿ ಡೆಂಟಿಸ್ಟ್ ಕಡೆ ತೋರಿಸಿದಾಗ ಅವ್ರೇನಂದ್ರು, ಇಲ್ಲ ಅದು ಹಲ್ಲು ಬಿದ್ದು ಬರುತ್ತೆ ಅಂತ ಕೆಲವೊಂದು ಜನ ಅಂದ್ರು, ಆಮೇಲೆ ದೇವಡಿ ಹಲ್ಲು ಬಿದ್ದು ಬರಲ್ಲ ಅಂತ ಕೆಲವೊಂದು ದಿವಸ ಡಾಕ್ಟರ್ಸ್ ಅಂದ್ರು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಹಂಗ ಸ್ವಲ್ಪ ಯಾವಾಗ ಅವಾಗ ಅಲ್ಲಿ ಏನು ಏನ್ ತಿಂದ್ರೆ ಸಿಕ್ಕಾಕೊಂಡು ಅದು ಸ್ವಲ್ಪ ಬಾ ಬಂದಂಗಾಗುತ್ತೆ, ಸ್ವಲ್ಪ ಇನ್ನೂ ತ್ರಾಸ ಆಗುತ್ತೆ ನಮಗೆ. ಓಕೆ ಸರ್. ಸರ್, ಮೊದಲೇ ನಾ ಏನ್ ಕೇಳ್ತೀನಿ, ನೀವು ಮಕ್ಕಳ ದಂತ ವೈದ್ಯರಲ್ಲಿ ಕರೆದುಕೊಂಡು ಹೋಗಿದ್ರಾ? ಇಲ್ಲ, ಖಂಡಿತ ನಾನು ನಿಮಗೆ ಏನು ಸಜೆಷನ್ ಕೊಡ್ತೀನಿ ಅಂತಂದರೆ, ಆ ಹಲ್ಲು ಹುಳುಕು ಹಲ್ಲುಗಳನ್ನು ಖಂಡಿತ ಚಿಕಿತ್ಸೆ ಮಾಡಿಸ್ಬೇಕು. ಮಾಡಿಸದೇ ಇದ್ರೆ ಏನಾಗುತ್ತೆ ಅಂತ ಹೇಳ್ತೇನೆ. ಈ ಹಾಲು ಹಲ್ಲುಗಳ ಬುಡದಲ್ಲಿ ನಿಮಗೆ ಶಾಶ್ವತವಾದ ಹಲ್ಲುಗಳು ಬೆಳೀತಾ ಇರ್ತದೆ. ನೀವು ಆ ಹಲ್ಲು ಹುಳುಕು ಕೀವಾಗಿ ಕೆಳಗಡೆ ಅದು ಬೇರಿನ ಮೂಲಕ ಶಾಶ್ವತ ಹಲ್ಲಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತದೆ. ಆಗ ಹುಟ್ಟುವಂತ ಈ ಹಾಲು ಹಲ್ಲು ಬಿದ್ದು ಶಾಶ್ವತ ಹಲ್ಲು ಹುಟ್ಟುವಂತ ಚಾನ್ಸಸ್ ಅಲ್ಲಿ ಶಾಶ್ವತ ಹಲ್ಲುಗಳಿಗೆ ಧಕ್ಕೆ ಆಗ್ತದೆ. ಕಪ್ಪಾಗಿ ಹುಟ್ಟಬಹುದು, ಅದರ ಒಂದು ಆಕಾರ ಚೇಂಜ್ ಆಗ್ಬೋದು. ಸೊ ಖಂಡಿತ ತೊಂದರೆ ಆಗ್ತದೆ. ಆದ್ರಿಂದ ನೀವು ಹಾಲು ಹಲ್ಲುಗಳನ್ನ ಟ್ರೀಟ್ಮೆಂಟ್ ಮಾಡಿಸ್ಲೇಬೇಕು. ಅವಶ್ಯಕತೆ ಇಲ್ಲ, ಬಿಡಬಾರದು ಅಂತ ಹೇಳ್ತೀನಿ. ಬಿಟ್ಟರೆ ನಿಮಗೆ ಶಾಶ್ವತ ಹಲ್ಲುಗಳಿಗೆ ತೊಂದರೆ ಖಂಡಿತ ಆಗ್ತದೆ. ಧನ್ಯವಾದ. ಹಲೋ ಹಲೋ, ಹಾ ಹೇಳ್ರಿ, ಯಾರು ಮಾತಾಡೋದು? ನಾವು ಇಲ್ಲಿ ರಾಯಬಾಗ್ನಿಂದ ಭೀಮರಾವ್ ಕೊಕ್ಕಟ್ಟೆ ಮಾತಾಡಿದ್ರಿ. ಪ್ರಶ್ನೆ ಕೇಳ್ರಿ ಭೀಮರಾವ್. ನಮ್ಮದು 15 ವರ್ಷ ಮಗು ಐತ್ರಿ. ಅದಕ್ಕ ಭಕ್ತರು ಎಲ್ಲ ಬರಾಯ್ತ್ರಿ. ಈಗ ಎಲ್ಲಿ ಬದುರಿ ಅದನ್ನ ತೆಗಿಸ್ಬೇಕನ್ರಿ? ಅಲ್ಲ, ತೆಗ್ಸೋದು ಬೇಡ. ನೀವು ದಂತ ವೈದ್ಯರಲ್ಲಿ ಕರೆದ್ಕೊಂಡು ಬನ್ನಿ. ಅದು ಒಂದು ಎಕ್ಸ್ರೇ ಮಾಡಬೇಕಾಗ್ತದೆ. ಅದು ಅದನ್ನ ನೋಡಿ ಯಾವ ಹಲ್ಲು ತೆಗಿಬೇಕಾ ಇಲ್ಲ ಅಂತ ಯೋಚನೆ ಮಾಡಿ ಟ್ರೀಟ್ಮೆಂಟ್ನ ಚಿಕಿತ್ಸೆನ ಕೊಡಬೇಕಾಗ್ತದೆ. ಹಲ್ಲು ತೆಗಿಲೇಬೇಕು ಅಂತ ಇರೋದಿಲ್ಲ. ಅದಕ್ಕೆ ನಾವು ಒಂದು ಎಕ್ಸ್ಟ್ರಾ ಹಲ್ಲು ಬಂದಿದ್ರೆ ನೋಡ್ಬಿಟ್ಟು, ಅಥವಾ ಹಾಲು ಹಲ್ಲು ಬೀಳದೆ ಹಾಗೆ ಉಳ್ಕೊಂಡಿದ್ರೆ ಅದನ್ನ ನೋಡಿ ತೆಗಿತೇವೆ. ನಮಸ್ಕಾರ. ಸಾಕಷ್ಟು ಪ್ರಶ್ನೆಗಳಿಗೆ ಬಹಳ ಸಮರ್ಪಕವಾಗಿ ಉತ್ತರ ಕೊಟ್ಟಿರಿ ಡಾಕ್ಟರ್. ಅವರೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಮಕ್ಕಳ ಬಾಯಿಯ ಆರೋಗ್ಯ ಮತ್ತು ಪೋಷಣೆ ಈ ಬಗ್ಗೆ ಸಾಕಷ್ಟು ಲಕ್ಷ್ಯ ವಹಿಸಲೇಬೇಕು ಅನ್ನೋದು ಡಾಕ್ಟರ್ ಶ್ರುತಿ ಬಿ ಪಾಟೀಲ್ ಅವರ ಅನಿಸಿಕೆ. ಮತ್ತು ಅವರು ಖಂಡಿತವಾಗಿಯೂ ಹೇಳ್ತಾರೆ, ಮಾಡಿಸ್ಲೇಬೇಕು ಅಂತಂತ. ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಲಭ್ಯ ಇರ್ತಾರೆ. ಎಷ್ಟೋ ಜನರಿಗೆ ಪ್ರಶ್ನೆ ಕೇಳಲಿಕ್ಕೆ ಆಗಿರಲಿಕ್ಕಿಲ್ಲ, ಅವರು ನಿಮ್ಮನ್ನು ಸಂಪರ್ಕಿಸಬಹುದು. ಮತ್ತು ದೂರವಾಣಿ ಸಂಖ್ಯೆ 0836648142. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247777 ಅಥವಾ 2321000 ಅಥವಾ 7187000 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಇನ್ನು ಶ್ರೋತೃ ಬಾಂಧವರೇ, ಈ ವಾರದ ಬಹುಮಾನದ ಪ್ರಶ್ನೆ, ನವಜಾತ ಹಲ್ಲುಗಳು ಯಾವ ವಯಸ್ಸಿನಲ್ಲಿ ಕಂಡುಬರುತ್ತವೆ? ಪ್ರಶ್ನೆ ಇನ್ನೊಮ್ಮೆ ಹೇಳ್ತೀನಿ, ಕೇಳ್ಕೊಳ್ರಿ. ನವಜಾತ ಹಲ್ಲುಗಳು ಯಾವ ವಯಸ್ಸಿನಲ್ಲಿ ಕಂಡುಬರುತ್ತವೆ? ಉತ್ತರವನ್ನು ಪೋಸ್ಟ್ ಕಾರ್ಡಿನೊಳಗೆ ಬರೆದು ಕಳುಹಿಸುವವರ ಸಂಪೂರ್ಣ ವಿಳಾಸದೊಂದಿಗೆ ಈಗ ಹೇಳುವಂತಹ ವಿಳಾಸಕ್ಕೆ ಕಳಿಸಬೇಕು. ಪ್ರಾಂಶುಪಾಲರು, SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 5800009. ಕಾರ್ಯಕ್ರಮದ ನಂತರ 10 ದಿನಗಳ ಒಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಇನ್ನು ದಿನಾಂಕ 2/9/2025 ಕೇಳಿದ ಪ್ರಶ್ನೆ, ಯಾಕೆ ಡೆಂಘಿ ಜ್ವರ ಬಂದಿರುವ ರೋಗಿಗಳು ಆಸ್ಪತ್ರೆಯಲ್ಲಿ ಭರ್ತಿಯಾಗಿ ಚಿಕಿತ್ಸೆ ಪಡೆಯಬೇಕು ಅನ್ನೋವಂಥದ್ದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ, ಡೆಂಘಿ ಜ್ವರ ಬಂದಿರೋ ರೋಗಿಗಳಲ್ಲಿ ರಕ್ತದಲ್ಲಿನ ಪ್ಲೇಟ್ಲೆಟ್ಗಳು ದಿಢೀರನೆ ಕಡಿಮೆಯಾಗೋದ್ರಿಂದ ರೋಗಿಗಳು ಆಸ್ಪತ್ರೆಯಲ್ಲಿ ಭರ್ತಿಯಾಗಿ ಚಿಕಿತ್ಸೆ ಪಡಿಬೇಕು ಅನ್ನೋದು ಸರಿಯಾದ ಉತ್ತರ. ಈ ಸರಿಯಾದ ಉತ್ತರವನ್ನು ಬರೆದು ಬಹುಮಾನ ಗಳಿಸಿದವರು ಶ್ರೀಮತಿ ಅರ್ಪಿತಾ ಎಚ್, ವೈಫ್ ಆಫ್ ಗಿರೀಶ್ MP, ಹೊಸಹಳ್ಳಿ ಪೋಸ್ಟ್ ತಳ್ಳಿಕಟ್ಟೆ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ, 5772227. ಶ್ರೀಮತಿ ಅರ್ಪಿತಾ ಅವರಿಗೆ ಅಭಿನಂದನೆಗಳು. ನಿಮಗೆ 1 ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳುಹಿಸಿಕೊಡಲಾಗ್ತದೆ. ಇನ್ನು ಮುಂದಿನ ಮಂಗಳವಾರ ನಮ್ಮ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದ ವಿಷಯ ದೀರ್ಘಕಾಲದ ಕಿಡ್ನಿ ಸಮಸ್ಯೆಗಳು. ಈ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಬರ್ತಾರೆ ಡಾಕ್ಟರ್ ಸಂಜಯ್ ಪಾಟೀಲ್ ಅವರು. ಶ್ರೋತೃಬಾಂಧವರೇ, ಇಷ್ಟೊತ್ತು ಮಕ್ಕಳ ಬಾಯಿ ಆರೋಗ್ಯ ಮತ್ತು ಪೋಷಣೆಯ ಬಗ್ಗೆ ಡಾಕ್ಟರ್ ಶ್ರುತಿ ಬಿ ಪಾಟೀಲ್ ಅವರು ಬಹಳ ಒಳ್ಳೆಯ ಮಾಹಿತಿಯನ್ನು ಕೊಟ್ಟರು. ಕೊನೆಯದಾಗಿ ಒಂದೇ ಸಾಲಿನೊಳಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಡಾಕ್ಟರ್? ಬಹಳಷ್ಟು ಜನಕ್ಕೆ ನಾನು ಇಷ್ಟು ವರ್ಷಗಳಿಂದ ನೋಡಿದ್ದೇನೆ, ಇಷ್ಟು ಅರಿವು ಮೂಡಿಸಿದರೂ ಮನೆಯಲ್ಲಿ ಅಜ್ಜ ಅಜ್ಜಿ ತಂದೆ ತಾಯಿಗಳು ಹಾಲು ಹಲ್ಲುಗಳನ್ನು ಅಲಕ್ಷ್ಯ ಮಾಡ್ತಾರೆ. ಖಂಡಿತ ಹಾಲು ಹಲ್ಲುಗಳು ಮುಖ್ಯ, ಅದು ಬೇಕು ಅನ್ನೋದರಿಂದ ದೇವರು ಹಾಲು ಹಲ್ಲುಗಳನ್ನು ಕೊಟ್ಟಿದ್ದಾರೆ, ಅದರದ್ದೇ ಆದ ಕರ್ತವ್ಯಗಳಿರ್ತದೆ. ಆದ್ದರಿಂದ ಖಂಡಿತ ಹಾಲು ಹಲ್ಲುಗಳನ್ನು ಅಲಕ್ಷ್ಯ ಮಾಡಬೇಡಿ ಅಂತ ಹೇಳ್ತೇನೆ. ಧನ್ಯವಾದ ಡಾಕ್ಟರ್ ಶ್ರುತಿ ಬಿ ಪಾಟೀಲ್ ಅವರೇ. ನಮ್ಮ ಎಲ್ಲ ಶ್ರೋತೃಗಳ ಪರವಾಗಿ ತಮಗೆ ಅತ್ಯಂತ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ